ಮತ್ತೊಂದು ರೆಕ್ಕೆ ಸಣ್ಣಕ್ಕಿರ್ತದೆ, ಎರಡ್ ಜೊತೆ ರೆಕ್ಕೆನೂ ಚೆನ್ನಾಗಿರ್ತದೆ. ಆ ಗುಂಪಿಗೆ ಸೇರಿದ ಕೀಟ ಇದೆ. ರೆಕ್ಕೆ ಮೇಲ್ಭಾಗದಲ್ಲಿರುವ ಒಂದು ಮಾರ್ಕಿಂಗ್ ಏನಿರುತ್ತೆ ಅದ್ರ ಮೇಲೆ ಗುರುತಿಸ್ತೀವಿ. ದುಂಬಿ ಜಾತಿಗೆ ಸೇರಿದಂತ ಕೀಟ ಅನ್ಬಹುದು. ಹೌದೌದು. ಮುಖ್ಯವಾಗಿ ಇದು ಯಾವ ಕಾಫಿಗೆ ಹೆಚ್ಚು ಹಾನಿ ಮಾಡುತ್ತೆ ಅಂತೀರಾ? ಇದು ಬೇರೆ ಕಾಫಿಗೆ ಅಂದ್ರೆ ಅರೇಬಿಕಾ, ರೋಬಸ್ಟಾ ಮತ್ತು ಮರ ಕಾಫಿ ಎಲ್ಲ ಇದೀವಲ್ಲ, ಅದರಲ್ಲಿ ಅರೇಬಿಕಾ ಕಾಫಿ ಹೆಚ್ಚು ಹಾನಿಯನ್ನು ಮಾಡ್ತದೆ. ಅರೇಬಿಕಾ ಕಾಫಿಗೆ ಹೆಚ್ಚು ಬರೋದಕ್ಕೆ ಏನ್ ಕಾರಣ ಅಂತೀರಾ? ಇದು ಬೇರೆ ಕಾಫಿಯನ್ನು ಅಷ್ಟು ಬಾಧಿಸುದಿಲ್ಲ, ಅದಕ್ಕೆ ಅಷ್ಟು ವಂಶ ಬೆಳೆಸಕ್ಕೆ ಅದಕ್ಕೆ ಬೇಕಾಗಿರುವಂತ ಆಹಾರ ಅದ್ರಲ್ಲಿ ಇಲ್ಲದೆ ಇರಬಹುದು. ಅಂದ್ರೆ ತಾಂತ್ರಿಕವಾಗಿ ನಾವು ಹೋಸ್ಟ್ ಪ್ರಿಫರೆನ್ಸ್ ಅಂತೀವಲ್ಲ. ಹೋಸ್ಟ್ ಪ್ರಿಫರೆನ್ಸ್ ಅಂದ್ರೆ ಅರೇಬಿಕಾ ಕಾಫಿನೇ ಹೋಸ್ಟ್. ಅರೇಬಿಕಾ ಕಾಫಿನೇ ಇಷ್ಟಪಡುತ್ತೆ. ಹೌದೌದು. ಅಂದ್ರೆ ಬೇರೆ ಕಾಫಿನಲ್ಲಿ ಏನ್ ಕಂಡು ಬರೋದೇ ಇಲ್ವಾ ಇದು? ಸಾಮಾನ್ಯವಾಗಿ ರೋಬಸ್ಟಾದಲ್ಲಿ ಕಂಡು ಬರೋದಿಲ್ಲ, ಬಹಳ ಅಪರೂಪಕ್ಕೆ ರೋಬಸ್ಟಾದಲ್ಲಿ ಮತ್ತೆ ಮರ ಕಾಫಿಲಿ ಕಂಡು ಬರ್ತದೆ ಹೊರತು ಇದೇನು ಅದನ್ನ ಹಾನಿ ಕುಡಿಸುವಷ್ಟು ಮಟ್ಟಕ್ಕೆ ರೋಬಸ್ಟಾದಲ್ಲಿ ಬರೋದಿಲ್ಲ. ಬರೋದೇ ಇಲ್ಲ ಅಂತ ರೂಲ್ಸ್ ಅಲ್ಲ, ಆದ್ರೆ ಕೆಲವೊಂದ್ಸರಿ ಪ್ರಯತ್ನ ಪಡ್ತದೆ, ಆದ್ರೆ ಅದರಲ್ಲಿ ಅದ್ರ ಸಕ್ಸಸ್ ಬಹಳ ಕಮ್ಮಿ. ಯಾಕಂದ್ರೆ ವಂಶಾಭಿವೃದ್ಧಿ ಆಗುದೇ ಅದ್ರ ಉದ್ದೇಶ ಅಲ್ವಾ, ಆ ವೃದ್ಧಿ ಕಮ್ಮಿ ಆಗ್ತದೆ. ಈಗ ಅರೇಬಿಕಾ ಕಾಫಿಯನ್ನ ನಾವು ತೆಗೆದುಕೊಂಡ್ರೆ ಇದು ಎಷ್ಟು ಪ್ರಮಾಣದಲ್ಲಿ ಹಾನಿ ಮಾಡುತ್ತೆ ಅಂತೀರಾ? ಅರೇಬಿಕಾ ಕಾಫಿ ನೆಟ್ಟು ಮರೆಯುವಂತ ಸ್ಥಿತಿ ಇದ್ರೆ ಒಂದು ಎರಡು ವರ್ಷದೊಳಗೆ ಇದು ಇಡೀ ಕಾಫಿ ತೋಟನ ಹಾಳು ಮಾಡ್ತದೆ. ಓಹೋ, ಅಷ್ಟು ಮಟ್ಟಿಗೆ ಹಾಳು ಮಾಡುವಷ್ಟು ಶಕ್ತಿ ಕೀಟ ಇದು. ಯಾಕೆಂದ್ರೆ ಸಣ್ಣ ಗಿಡಗಳಾದಂತೂ ಏಳೆಂಟು ವರ್ಷದ ಗಿಡಗಳಾದಂತೂ ಇದು ಯಾವುದೇ ರೀತಿ ತೊಂದರೆ ಇಲ್ಲದಂಗೆ ಇದ್ದೇ ಇದ್ರೆ ತುಂಬಾ ಚೆನ್ನಾಗಿ ವಂಶ ಪರಂಬಳಿಸಿ ಬೆಳೆಸಿ ಮತ್ತೆ ಕಾಫಿ ನಾಶ ಮಾಡ್ತದೆ. ಅಂದ್ರೆ ಇದು ಆರ್ಥಿಕವಾಗಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದಿರುವಂತ ಕೀಟ. ಹೌದು. ಈ ಕೀಟ ಹಾವಳಿ ಇದೆ ಅಂತ ನಾವು ಹೇಗೆ ತಿಳ್ಕೋಬಹುದು ಕಾಫಿ ಬೆಳೆನಲ್ಲಿ? ಇದರಲ್ಲಿ ವರ್ಷದಲ್ಲಿ ಎರಡು ಹಾರಾಟದ ಕಾಲ ಇದೆ ಇದಕ್ಕೆ, ಒಂದು ಏಪ್ರಿಲ್ ಮೇಲೆ ಮತ್ತೊಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್. ಈ ಗಿಡಗಳಲ್ಲಿ ಇದು ಒಳಗೆ ಹೋಗುವಾಗ ಅದು ಸಣ್ಣ ಮೊಟ್ಟೆ ಇರ್ತದೆ, ಆ ಕಾಫಿ ತೊಗಟಿರುವ ಬಿರುಕಿ ಸಂದಿಲ್ಲಿ ಮೊಟ್ಟೆ ಇರ್ತದೆ, ಆ ಮೊಟ್ಟೆಯಿಂದ ಹೊರಬರುವ ಮರಿಹುಳ ತೋಟೆಯಿಂದ ಒಳಗೆ ಭಾಗ ಏನಿದೆ ತಿಂತಾ ಹೋಗ್ತದೆ. ಅವಾಗ ಒಂದು ರಿಂಗ್ ಟೈಪ್ ಡೆವಲಪ್ ಆಗುತ್ತೆ, ಅದು ಹೋಗುದಲ್ಲೆಲ್ಲ ಒಂಥರ ಬಿರುಕಿನ ಒಂದು ರಿಂಗ್ ಟೈಪ್ ಡೆವಲಪ್ ಆಗುತ್ತೆ. ಆ ರಿಂಗ್ ಇಂದ ನಾವು ಗುರುತಿಳಿಬಹುದು ಇದು ಸೇರಿದೆ ಅಂತ ಹೇಳಿ. ಅಂದ್ರೆ ತೊಗಟೆ ಒಂದ್ ರೀತಿ ಉಬ್ಬದಂಗೆ ಏನಾದ್ರೂ ಕಾಣುತ್ತಾ? ಹಾ, ಸಣ್ಣ ಉಬ್ಬದಂಗ ಭಾಗ ಬರ್ತದೆ, ತೊಗಟೆ ಉಬ್ಬದಂಗ ಆಗ್ತದೆ, ಅದು ಉಂಗುರಕರ ಚಿಸುತ್ತಲೇ ಇರ್ತಾವ. ಅಂದ್ರೆ ಇದು ಸಣ್ಣ ಕೀಟ ಆದ್ರೂ ಅಷ್ಟು ಗಟ್ಟಿಯಾದಂತ ಕಾಂಡವನ್ನ ಹೇಗೆ ಕೊರೆಯುತ್ತೆ ಅಂತೀರಿ? ಇದು ಪ್ರೌಢ ಕೀಟ ಯಾವ್ದೇ ರೀತಿ ಕಾಫಿ ಗಿಡಗಳನ್ನಾಗ್ಲಿ ಯಾವ್ದು ತಿನ್ನೋದಿಲ್ಲ, ಕಾಲಿಲ್ಲದ ಮರಿಹುಳ ಅದು. ಹಾಗಾಗಿ ಹೊರಗಡೆ ಸೇರಿದ ಮೇಲೆ ಮತ್ತೆ ಹೊರಗೆ ಬರೋದಿಲ್ಲ, ಹೊರಗಡೆ ತಿಂತಾನೆ ಇರೋದು. ಅದಕ್ಕೆ ಅಲ್ಲೇ ಇರುವ ಆಹಾರ ಸಾಕು, ಗಾಳಿನೂ ಅಷ್ಟೇ ಸಾಕು, ಅದಕ್ಕೆ ಅಲ್ಲಿ ಸುಮಾರು 10 ತಿಂಗಳ ಕಾಲ ತಿಂತಾನೆ ಇರ್ತದೆ, ಆಮೇಲೆ ಹೊರ ಬರ್ತದೆ. ಅದು ಇಷ್ಟು ಬಂದ ಕಾಲದಲ್ಲಿ ಹೊರ ಬರ, ಆ ರೀತಿಯ ಒಂಥರ ಸಶಕ್ತ ಕೀಟ ಇದು. ಈಗ ಕಾಂಡದ ಮೇಲೆ ಚಿಹ್ನೆಗಳನ್ನ ತಾವು ಹೇಳಿದ್ರಿ, ಮತ್ತೆ ಗಿಡದ ಎಲೆಗಳು ಇದರಲ್ಲಿ ಏನಾದ್ರೂ ಚಿಹ್ನೆಗಳು ಕಾಣುತ್ತಾ? ಅದು ತುಂಬಾ ಎಫೆಕ್ಟ್ ಆದ್ಮೇಲೆ ಒಳಗೆ ಹೋದ್ಮೇಲೆ ಅದು ಏನ್ ಮಾಡ್ತದೆ ಅಂತ, ಕಾಂಡದ ಮೇಲೆ ಕೊರತೆ ತಿನ್ನುವಾಗ ಕಾಂಡದಿಂದ ಎಲೆಗಳಿಗೆ ಬೇರಿಂದ ಎಲೆಗೆ ನ್ಯೂಟ್ರಿಯಂಟ್ ಫ್ಲೋ ಆಗ್ಬೇಕಲ್ಲ, ಆಹಾರ ಸರಬರಾಜಲ್ಲ, ಅದಕ್ಕೆ ವ್ಯತ್ಯಯ ಆಗ್ತದೆ. ವ್ಯತ್ಯಯ ಆದಾಗ ಗಿಡ ಸ್ವಲ್ಪ ಸಿಂಪ್ಟಮ್ ತೋರಿಸ್ತದೆ, ಡಲ್ ಆಗ್ತದೆ, ಆಮೇಲೆ ಬಾಡದಂಗ ಆಗ್ತದೆ, ಎಲೆ ಎಲ್ಲ ಉದುರಿಸ್ತರ ಸೊರಗಿದಂಗ ಆಗ್ತದೆ, ಬಾಡದಂಗ ಆಗುತ್ತೆ. ಹಾ, ತುಂಬಾ ಸಿವಿಯರ್ ಆದ್ರೆ ಬಾಡೇ ಬಾಡ್ತದೆ. ಯಾಕಂದ್ರೆ ಇದು ತೊಗಟೆಗೆ ಹಾನಿ ಮಾಡೋದ್ರಿಂದ ತೊಗಟೆ ಮೊದಲ ಭಾಗದಲ್ಲಿ ಮಾತ್ರ ಒಂದೆರಡು ತಿಂಗಳು ಮಾತ್ರ ತೊಗಟೆ ಭಾಗ ತಿಂತದೆ, ಆಮೇಲೆ ಒಳಭಾಗದ ಸೇರ್ತದೆ, ಆ ಗಟ್ಟಿ ಕಾಂಡ ಎಲ್ಲ ಸೇರ್ತದೆ. ಅಲ್ಲಿ ಎರ ಬೇರೆ ಯಾವ ಕಡೆ ಬೇಕಾದ್ರೂ ಹೋಗ್ಬೋದು, ಯಾವ ಸರ್ವತಂತ್ರ ಸ್ವತಂತ್ರ ಅದು ಯಾವ ಬೇಕಾದ್ರೂ ತಿಂತದವ. ಅಂದ್ರೆ ಗಿಡಗಳು ಒಂದ್ ರೀತಿ ಬಾಡದಂಗೆ ಕಾಣ್ತವೆ. ಹಾ, ಗಿಡ ಕಾಣ್ತದೆ ಸ್ವಲ್ಪ ಬಾಡದಂಗೆ, ಮತ್ತೆ ಬೇರೆ ಆರೋಗ್ಯವಂತ ಗಿಡಗಳನ್ನ ನೋಡಿದ್ರೆ ಸ್ವಲ್ಪ ಬದಲಾವಣೆ ಕಾಣ್ತದೆ ನಮ್ಗೆ. ಅಂದ್ರೆ ತೇವಾಂಶದ ಕೊರತೆ ಇಲ್ದಿದ್ರು ಬಾಡದಂಗೆ ಕಾಣುತ್ತೆ. ಹೌದೌದು, ಅದು ಒಂದು ಮುಖ್ಯವಾದ ಲಕ್ಷಣ ಅಂತಿದೆ. ಆ ಗಿಡ ಆತರದಾಗ ನಿಂತು ಗೊತ್ತಾಗ್ತದೆ, ಸ್ವಲ್ಪ ಗಮನ ಹಲಸಿ ನೋಡಿದಾಗ ಗೊತ್ತಾಗುತ್ತೆ, ಮತ್ತೆ ಇರೋದ್ರ ಅನುಭವದ ಮೇಲೆ ಅದನ್ನ ತಗೊಂಡಕ್ಕೆ. ಮುಖ್ಯವಾದ್ದು ಅಂತ ಹೇಳಿದ್ರೆ ಆ ಕಾಂಡದಲ್ಲಿ ಉಂಗುರಾಕಾರದ ಸುತ್ತಲು ಇರ್ತಾವಲ್ಲ, ಅದರಿಂದ ಕೀಟ ಪೀಡಿತ ಅಂತ ಹೇಳ್ಬೋದು. ಅಂದ್ರೆ ಯಾವ ಒಂದು ವಾತಾವರಣದ ಅಂಶಗಳು ಈ ಕೀಟದ ಬೆಳವಣಿಗೆಗೆ ಅನುಕೂಲ ಮಾಡಿಕೊಡ್ತವೆ ಅಂತೀರಿ? ಅಂದ್ರೆ ನಮ್ಮ ತೋಟದಲ್ಲಿ ಹಾಲುವಣ ಬೆಳೆಸಿ ನೆರಳು ಇಲ್ದೇ ಇರೋದು, ಆಮೇಲೆ ತುಂಬಾ ಓಪನ್ ಆಗಿರೋದಂತದ್ದು, ಬೆಳಕು ಜಾಸ್ತಿ ಬಂದು ಓಪನ್ ಆಗಿದ್ರೆ, ಮತ್ತೆ ಲೋ ರೈನ್ ಫಾಲ್ ಇದ್ರೆ ಕಡಿಮೆ ಮಳೆ, ಎಲೆ ಉದುರುವಿಕೆ ಜಾಸ್ತಿ ಆಗಿ ಫಸ್ಲು ಜಾಸ್ತಿ ಆಗಿದ್ದಿರ್ಬೋದು, ಅಥವಾ ಸ್ಪ್ರೇ ನಿಧಾನ ಆಗಿದ್ದಿರ್ಬೋದು, ಎಲೆ ಪೂರ ಗಿಡ ಉದುರಿದ್ರೆ ಅಂದ್ರೆ ತುಂಬಾ ಎಲೆ ಉದುರಿಸಿದ್ರೆ ಆ ಗಿಡಗಳು ಇದಕ್ಕೆ ಹೆಚ್ಚು ಅಟ್ಯಾಕ್ ಆಗಿ ಹಾನಿಗೆ ಒಳಗಾಗ್ತವೆ. ಅಂದ್ರೆ ಬಿಸಿಲು ಮತ್ತೆ ಒಣ ವಾತಾವರಣ ಅನುಕೂಲ ಆಗುತ್ತೆ. ಆಮೇಲೆ ಮತ್ತೆ ಅದು ಗಿಡದ ಪ್ರಚನ್ನ ಶಕ್ತಿನ ಆತರ ಶಕ್ತಿಯನ್ನ ಸ್ವಲ್ಪ ಇರುವಂತ ಗಿಡಗಳನ್ನು ಹೆಚ್ಚು ಹಾನಿ ಮಾಡುದಿಲ್ಲ, ಸ್ವಲ್ಪ ಕುಂದಿದಾಗ ಗಿಡ ಸೊರಗಿದಾಗ ಇದು ಹಾನಿ ಮಾಡುತ್ತೆ. ನಿಶಕ್ತವಾದಂತ ಗಿಡಗಳನ್ನೇ ಹಾನಿ ಮಾಡುವಂತದ್ದು. ಕೆಲವು ರೋಗ ಪೀಡಿತ ಗಿಡಗಳನ್ನು ಕೂಡ ಇದು ಹಾನಿ ಮಾಡಬಹುದು. ರೋಗ ಅಂದ್ರೆ ಎಲೆ ಉದುರಿದ್ರೆ ಉದುರಿದಾಗ ಇದು ಫುಲ್ ನಗ್ನ ಆಗ್ತದೆ, ಗಿಡ ಗಿಡದಾಗ ಇದು ಸಹಕಾರಿ ಆಗ್ತದೆ. ಹಾರಾಟದ ಕಾಲದಲ್ಲಿ ನೆರಳು ಇಲ್ದೇ ಇದ್ರೆ ಫುಲ್ ಓಪನ್ ಆಗಿ ಕಂಡೀಷನ್ ಇದ್ರೆ ಅವಾಗ ಕಷ್ಟ ಆಗ್ತದೆ, ಅದು ಮೊಟ್ಟೆ ಇಡಕ್ಕೆ ತುಂಬಾ ಸಹಕಾರಿ ಆಗ್ತದೆ. ಇನ್ನು ಈ ಕೀಟದ ಜೀವನ ಚಕ್ರದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಇದು ವರ್ಷದ ಎರಡು ಹಾರಾಟದ ಕಾಲ ಇದೆ ಅಂತ ಹೇಳಿದ್ದೆ, ಒಂದು ಏಪ್ರಿಲ್ ಮೇಲೆ ಒಂದು ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ. ಇದು ಹೊರಬಂದ ಗಂಡು ಹೆಣ್ಣು ಕೀಟಗಳು ಒಟ್ಟು ಸೇರ್ತವೆ, ಒಟ್ಟು ಸೇರಿದ ಮೇಲೆ ಮೊಟ್ಟೆ ಇಡಕ್ಕೆ ಪ್ರಯತ್ನ ಪಡ್ತದೆ. ತೊಗಟೆಯಲ್ಲಿರೋ ಬಿರುಕುಗಳಲ್ಲಿ ಮೊಟ್ಟೆ ಇರ್ತದೆ, ಮೊಟ್ಟೆ ಹೆಚ್ಚು ಕಮ್ಮಿ ಸಣ್ಣ ರವೆಯಷ್ಟು ದೊಡ್ಡ ಇರ್ತದೆ. ಆ ಮೊಟ್ಟೆಯನ್ನ ತೊಗಟೆ ಸಂದಿಲಿ ಇಟ್ಟು ಸಾಮಾನ್ಯ ಅದಕ್ಕೆ ಪ್ರೌಢ ಕೀಟದ ಜೀವಿತಾವಧಿ ಕೇವಲ 30 ದಿನ 35 ದಿನ ಅಷ್ಟು ಮಾತ್ರ, ಅದಕ್ಕೊಂದು ಅದಕ್ಕಿಂತ ಜಾಸ್ತಿ ಆಗುದಿಲ್ಲ. ಆ ಜೀವಿತಾವಧಿಯಲ್ಲಿ ಅದು ಸುಮಾರು 100 ಮೊಟ್ಟೆ ಇಡ್ತದೆ. ಅದು ಒಂದೇ ಗಿಡದಲ್ಲಿ 100 ಮೊಟ್ಟೆ ಇಡಕ್ ಆಗುದಿಲ್ವಲ್ಲ, ಹಾಗೆ ಹಾರಾಡಿ ಹಾರಾಡಿ ಆ ಸುತ್ತಮುತ್ತ ಗಿಡಗಳಲ್ಲೂ 1-2 ಮೊಟ್ಟೆ ಆತರ ರೇಂಜಲ್ಲಿ ಇಡಬಹುದು. 10-15 ಗಿಡಗಳಂತೂ ಗ್ಯಾರಂಟಿ ಮೊಟ್ಟೆ ಇರ್ತದೆ. ಅದು ಇಷ್ಟೇ ಇರ್ತದೆ ಅಂತ ಒಂದು ಗಿಡದಲ್ಲಿ ಅಂತ ಹೇಳುವಾಗಿಲ್ಲ, ಅದು ಚಾಯ್ಸ್ ಅದು. ಹಾಗಾಗಿ 100 ಮೊಟ್ಟೆ ಜೀವಿತಾವಧಿಯಲ್ಲಿ ಇರ್ತದೆ. ಒಂದೇ ದಿನ 100 ಮೊಟ್ಟೆ ಇರ್ತದೆ, ದಿನ ಕಾಲದಲ್ಲಿ 100 ಮೊಟ್ಟೆ ಇರ್ತದೆ. ಅದು ಮೊಟ್ಟೆಯಿಂದ ಮರಿ ಹುಳ ಹೊರ ಬರ್ತದಲ್ಲ, ಹೊರ ಬಂದ ಮರಿ ಹುಳ ತೊಗಟೆಯನ್ನು ತಿನ್ನಕ್ ಶುರು ಮಾಡ್ತದೆ, ತಿಂದು ತಿಂದು ದೊಡ್ಡಾದ ಹಂಗೆ ಒಳಗೆ ಹೋಗ್ತಾ ಹೋಗುದು. ಈ ಸುಮಾರು 5 ದಿನ ಅದೊಂದು ಪೊರೆ ಕಳಿಸ್ತದೆ, ಪೊರೆ ಕಳಿಸಿ ವಿಸ್ತಾರ ಅಂತ ಹೇಳ್ತದೆ. 5 ದಿನ ತೊಗಟೆ ಹತ್ತಿರ ಬಂದಿರ್ತದೆ, ಅದು ಫುಲ್ ಬೆಳವಣಿಗೆ ಆಗಿ ಅಲ್ಲಿ ಒಂದು ಕೋಶವನ್ನು ಟೈಪ್ ಮಾಡ್ತದೆ. ಅಂದ್ರೆ ಒಂದು ರಿಂಗ್ ಹೊರಬರೋಕೊಂದು ದಾರಿ ಮಾಡಿಕೊಂಡು ಅದನ್ನ ಹಾಗೆ ಇಟ್ಟು ಇದು ಕೋಶಾವಸ್ಥೆಗೆ ಹೋಗುತ್ತೆ. ಕೋಶಾವಸ್ಥೆ ಸುಮಾರು 25-28 ದಿನ ಇರ್ಬೋದು. ಆದ್ರೆ ಮರಿಹುಳ ಸುಮಾರು 10 ತಿಂಗಳ ಕಾಲ ತಿಂದಿರ್ತದಲ್ಲ, ಆಗ ಸಾಕಷ್ಟು ಕಾಲ ಅದನ್ನೇ ಇರ್ತದೆ. ಆಮೇಲೆ ಸುಮಾರು 28 ದಿನ ಕೋಶಾವಸ್ಥೆಯಲ್ಲಿ ತನ್ನ ರೂಪ ಬದಲಾವಣೆ ಮಾಡಿಕೊಂಡು ಹೊರಬರ್ತದೆ. ಕೀಟದ ಜೀವಿತಾವಧಿಯಲ್ಲಿ 2 ತರದಿದೆ, ಒಂದು ಲಾಂಗ್ ಲೈಫ್ ಸೈಕಲ್, ಒಂದು ಶಾರ್ಟ್ ಲೈಫ್ ಸೈಕಲ್ ಅಂತ. ಏಪ್ರಿಲ್ ಮೇಲೆ ಹೊರಬಂದ ಮೊಟ್ಟೆ ಇಟ್ಟಿದ್ದೆಲ್ಲ ಅಕ್ಟೋಬರ್ ನವೆಂಬರ್ ಬರ್ತದೆ, 6 ತಿಂಗಳ ಅವಧಿ ಇರ್ತದೆ, ಒಂದು 10 ತಿಂಗಳ ಅವಧಿ ಇರ್ತದೆ. ಈ ರೀತಿ 2 ತರದ ಲೈಫ್ ಸೈಕಲ್ ಇದೆ. ಇದು ಒಳಗೆ ಹೋದ್ಮೇಲೆ ಇದ್ರದ್ದು ಕಾರ್ಯಕ್ರಮ ಏನು ಅಂತ ಹೇಳಿ ಒಳಗಡೆ ತೊಗಟೆ ತಿನ್ನುವಂತದ್ದೆ, ಮತ್ತೆ ಬೇರೆ ಏನು ಮಾಡೋದಿಲ್ಲ. ಕಂಪ್ಲೀಟ್ ತೊಗಟೆ ತಿಂದು ಅದ್ರದ್ದು ಹಿಕ್ಕೆಯನ್ನ ಪ್ಯಾಕ್ ಮಾಡ್ತಾ ಹೋಗ್ತದೆ. ಯಾಕೆಂತ ಹೇಳಿದ್ರೆ ಬೇರೆ ಯಾವ್ದು ಆ ಜಾಗಕ್ಕೆ ಬರಬಾರ್ದು ಅಂತ ಹೇಳಷ್ಟು ಪ್ರೊಡಕ್ಟಿವ್ ಆಗಿ ತಿಂತಾ ಹೋಗ್ತದೆ. ಅಂದ್ರೆ ಕೋಶಾವಸ್ಥೆಯನ್ನ ಎಲ್ಲಿ ಹೊಂದುತ್ತೆ ಇದು? ಕೋಶಾವಸ್ಥೆ ತೊಗಟೆ ಹತ್ತಿರ ಬಂದು ತೊಗಟೆಯನ್ನು ಫುಲ್ ಓಪನ್ ಮಾಡೋದಿಲ್ಲ, ಸಣ್ಣ ಹೋಲ್ ಮಾಡಿ ತೊಗಟೆ ಆ ಸಿಪ್ಪೆ ಇರ್ತದಲ್ಲ ಆ ಸಿಪ್ಪೆಯ ಒಳಭಾಗದಲ್ಲಿ ಸಣ್ಣ ಒಂದು ರಂಧ್ರ ಮಡಿಟ್ಕೊಂಡು ಹೊರಬರುತ್ತೆ. ಅವಾಗ ಪ್ರೌಢ ಕೀಟ ಬಂದಿದ್ದು ಆ ರಂಧ್ರವನ್ನು ಚೂರು ಬಾಗಿಲು ದೂಗಿದೆ ಹೊರಬಂದಂಗೆ ಮಾಡ್ತದೆ. ಅವಾಗ ಒಂದು ಹೋಲ್ ಕರೆಕ್ಟ್ ಆಗಿ ಕಾಣ್ತದೆ, ಎಕ್ಸಿಟ್ ಹೋಲ್ ಅಂತ ಕರಿತೀವಿ ಅದನ್ನ, ಅವಾಗ ಕರೆಕ್ಟ್ ಗೊತ್ತಾಗುತ್ತೆ. ಅಂದ್ರೆ ಈ ಕೀಟದ ಹಾವಳಿ ಬೇರೆಗೂ ಕೂಡ ಹಬ್ಬ ಸಾಧ್ಯತೆ ಇರುತ್ತಾ? ಬೇರೆಯವರಿಗೆ ಹೋಗೋ ಸಾಧ್ಯತೆ ಇದ್ದೇ ಇದೆ, ಯಾಕೆಂದ್ರೆ ಮೇಲ್ಭಾಗದಲ್ಲಿ ಹಾರ ಕಮ್ಮಿ ಇದೆ ಅಂತ ಕಂಡಾಗ, ಅಂದ್ರೆ 7-8 ವರ್ಷದ ಗಿಡ ಸಣ್ಣಕ್ಕಿದ್ರೆ ಆ ಗಿಡದ ಬೇರೆಗೂ ಬೇರೆಯವರಿಗೂ ಹೋಗುವ ಸಾಧ್ಯತೆ ಇದೆ. ಇನ್ನ ಈ ಕೀಟ ಬರದಿರ ಹಾಗೆ ಹೇಗೆ ತಡೆಗಟ್ಟಬಹುದು ಅಂತೇಳಿ? ಈ ಕೀಟ ತಡೆಗಟ್ಟಕ್ಕೆ ನಮ್ಮಲ್ಲಿ ಒಂದು 2 ಕಾರ್ಯಕ್ರಮ ಮುಖ್ಯ ನೋಡ್ಬೇಕಂತ ಹೇಳಿದ್ರೆ, ಇದನ್ನ ಒಂದು ಮೊಟ್ಟೆ ಇಡದನ್ನು ತಪ್ಸಬೇಕು. ಅದಕ್ಕೆ ನಾವು ವಾತಾವರಣದಲ್ಲಿ ಮೊಟ್ಟೆ ಇಡದಂಗೆ ತಪ್ಸಬೇಕಂತ ವಾತಾವರಣ ಕ್ರಿಯೇಟ್ ಮಾಡಬೇಕು. ಮತ್ತೊಂದು ಮೊಟ್ಟೆ ಒಳಗೆ ಹೋಗಿ ತಿನ್ನಬಾರ್ದು, ಆ ರೀತಿ ಗಿಡವನ್ನು ನಾವು ಯೋಚನೆ ಮಾಡಬೇಕು. ಮೊಟ್ಟೆ ಇಟ್ಟು ಇಳದ ತಪ್ಪಿಸೋದು ಅಂತ ಹೇಳಿದ್ರೆ ನಾವು ನೆರಳನ್ನು ಸರಿಯಾಗಿ ನೋಡ್ಕೊಬೇಕು, ಯಾಕಂದ್ರೆ ಇದು ತುಂಬಾ ಚೆನ್ನಾಗಿ ಬಿಸಿಲು ಇದ್ದಾಗ ಇದು ತುಂಬಾ ಆಕ್ಟಿವಿಟಿ ಜಾಸ್ತಿ ಇರ್ತದೆ. ಆ ಟೈಮಲ್ಲಿ ಹಾರಾಟ ಕಾಲದಲ್ಲಿ ತೋಟದಲ್ಲಿ ನೆರಳಿರ್ಬೇಕು. ಅದು ಕೆಳ ಹಂತದ ನೆರಳು ಹಾರ್ವನ್ ಆಗಿರ್ಬೋದು, ಮೇಲ್ ಹಂತದಲ್ಲಿ ಯಾವ ಮರದ ಬೇಕಾದ್ರೆ ಇರಲಿ ತೊಂದರೆ ಇಲ್ಲ, ಅಂದ್ರೆ 2 ಹಂತದ ನೆರಳು ಇರಲೇಬೇಕು. ಕಾಫಿ ಗಿಡ ಡೈರೆಕ್ಟ್ ಸೂರ್ಯನ ಬಿಡಿಸ್ಲಿಕ್ಕೆ ಬೀಳ್ಬಾರ್ದು, ಆ ತರದ ಒಂದು ನೆರಳು ಇರಬೇಕು. 40% ಅದು ಪರ್ಸೆಂಟೇಜ್ ಹೇಳ್ತೀವಲ್ಲ, ನಮಗೆ ಏನ್ ಅನ್ಸ್ಬೇಕು ಅಂತ ಹೇಳಿದ್ರೆ ತೋಟದಲ್ಲಿ ನೆರಳು ಇರ್ಬೇಕು ಸ್ವಲ್ಪ ಮಟ್ಟಿಗೆ. ಆ ನೆರಳು ಇಟ್ಟರೆ ಇದ್ರದ್ದು ಆಕ್ಟಿವಿಟಿ ಕಮ್ಮಿ ಆಗ್ತದೆ. ಒಂದು ಇನ್ನೊಂದೇನ್ ಗೊತ್ತಾ, ಇದ್ದು ಮೊಟ್ಟೆ ಇಡದಂತ ತಪ್ಪಿಸ್ಬೇಕಾರೆ ಇದಕ್ಕೆ ಗಿಡದಲ್ಲಿ ಬಿರುಕು ಇರುತ್ತಲ್ಲ, ಬಿರುಕು ಬೇಕು. ಆ ಬಿರುಕು ಇಲ್ಲದ ಹಾಗೆ ಮಾಡಿದ್ರೆ ಇದು ಮೊಟ್ಟೆ ಇಡೋದು ಕಾರ್ಯಕ್ರಮ ತಪ್ಪಿಸ್ಬೋದು. ಅದನ್ನ ಏನ್ ಮಾಡಬಹುದು ಅಂತ ಹೇಳಿದ್ರೆ, ತೆಂಗಿನ ಸಿಪ್ಪೆ ಇದೆಯಲ್ಲ ಆ ಸಿಪ್ಪೆಲಿ ಆ ತೊಗಟೆಯನ್ನು ಉಜ್ಜಿದ್ರೆ, ಸಿಪ್ಪೆದ ಗ್ಲೌಸ್ ಸಿಗುತ್ತೆ ನಮ್ಮ ಸಕಲೇಶ್ಪುರದಲ್ಲಿ ಮಡಿಕೇರಿ ಸಿಗ್ಬಹುದು, ಆ ಗ್ಲೌಸ್ ಹಾಕೊಂಡು ಅದ್ ಮುಖ್ಯ ಕಾಂಡದ ನಾಯಿಗೊಳಿಸಿದ್ರೆ ಆ ಬಿರುಕು ಇಲ್ಲದ ಹಾಗೆ ಮಾಡಿದ್ರೆ ಇದು ಮೊಟ್ಟೆ ಇಡೋ ಪ್ರಮಾಣ ಕಮ್ಮಿ. ಅದಲ್ಲದೆ ಇನ್ನೂ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಸ್ವಲ್ಪ ನಾಯಿಗೊಳಿಸಿ ಅದಕ್ಕೆ 20 ಕೆಜಿ ಸುಣ್ಣನ ಫೆವಿಕಾಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸುಣ್ಣ ಬಳಿದ್ರೆ ಅದು ಮೊಟ್ಟೆ ಇಡೋ ಕಾರ್ಯಕ್ರಮ ಸ್ವಲ್ಪ ಕಮ್ಮಿ ಆಗ್ತದೆ, ಎಫೆಕ್ಟ್ ಆಗುತ್ತೆ. ಈ 3 ಕಾರ್ಯಕ್ರಮ ನಾವು ಎಫೆಕ್ಟಿವ್ ಆಗಿ ಮಾಡಿದ್ರೆ, ನೆರಳು ನಿರ್ವಹಣೆ, ಆಮೇಲೆ ತೊಗಟೆ ಉಜ್ಜುದು, ಅದಿಲ್ದ್ರೆ ಸುಣ್ಣ ಹಚ್ಚುವಂತದ್ದು, ಇದಿಷ್ಟು ಕಾರ್ಯಕ್ರಮ ಮಾಡಿದ್ರೆ ಇದನ್ನ ಮೊಟ್ಟೆ ಇಡೋ ಕಾರ್ಯಕ್ರಮ ತಪ್ಪಿಸ್ಬೋದು. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಮೊಟ್ಟೆಯನ್ನು ಒಳಗೆ ಹೋದ್ಮೇಲೆ ಏನ್ ಮಾಡಕ್ಕಾಗತ್ತೆ ಅಂತ ಹೇಳಿದ್ರೆ, ಹೌದು ಅದು ಬಹಳ ಕಷ್ಟ. ಅದು ಯಾಕೆಂತ ಹೇಳಿದ್ರೆ ಅದರಲ್ಲಿ ಒಳಗೆ ಹೋದ್ಮೇಲೆ ನಾವು ಏನು ಮಾಡಕ್ಕಾಗುವಂತ ಪರಿಸ್ಥಿತಿ ಇಲ್ಲಿದೆ. ಯಾಕೆಂದ್ರೆ ಯಾವ್ದೇ ಇನ್ಸೆಕ್ಟಿಸೈಡ್ ಸ್ಪ್ರೇ ಮಾಡಿದ್ರೆ ಅದು ಕಾಫಿ ಬೀಜದಲ್ಲಿ ಕಾಣ ಶುರು ಆಗುತ್ತೆ, ಕಾಫಿಯ ರಫ್ತಿನ ಪ್ರಮಾಣ ಬಹಳ ಕುಸಿಯುವಂತ ಸಮಸ್ಯೆ ಶುರು ಆಗ್ಬಹುದು. ಅದಕ್ಕೋಸ್ಕರ ಯಾವುದೇ ಸಿಸ್ಟಮ್ ಇತ್ತಂದ್ರೆ ಅಂತರ್ವ್ಯಾಪಿ ಕೀಟನಾಶಕವನ್ನು ನಾವು ಬಳಸೋದೇ ಇಲ್ಲ, ಮಾಡೋದೇ ಇಲ್ಲ. ಕೀಟನಾಶಕ ಬಳಕೆ ಅಂತೂ ಇದಕ್ಕೆ ಬಹಳ ಬಹಳ ಬಹಳ ಕಮ್ಮಿ ಮಾಡಿದ್ವಿ. ಅನಿವಾರ್ಯ ಪ್ರಮಾಣದಲ್ಲಿ ಮಾತ್ರ ಇದಕ್ಕೆ ಕೀಟನಾಶಕ ಹೇಳ್ತೀವಿ. ಇದಲ್ಲದೆ ಇನ್ನೊಂದಿದೆ ಕಾರ್ಯಕ್ರಮ, ಇನ್ನೊಂದು ಕಾರ್ಯಕ್ರಮ ಏನಂತ ಹೇಳಿದ್ರೆ ಕಾಫಿಯ ಗಿಡದ ಕಾಂಡ ಏನಿದೆ ಕಾಂಡವನ್ನ ನಾನ್ ಓನ್ ಫ್ಯಾಬ್ರಿಕ್ ಮೆಟೀರಿಯಲ್ ಸಿಗುತ್ತೆ. ಅದರದ್ದೊಂದು ಸುತ್ತಿದ್ರೆ ಒಂದು ಎರಡ್ ಮೂರು ವರ್ಷ ನಾವು ಅದನ್ನ ಪ್ರೊಡಕ್ಟ್ ಮಾಡಿದ್ರೆ ಮೊಟ್ಟೆ ಇಡುವುದು ಇಲ್ಲ, ಮುಖ್ಯ ರಂಬೆಗಳಿದಾವಲ್ಲ ಅದಕ್ಕೆ ಸಹ ಸುತ್ತಬಹುದು. ಫ್ಯಾಬ್ರಿಕ್ ಮೆಟೀರಿಯಲ್ ಸಿಗುತ್ತೆ, ಅದನ್ನ ಕಾಫಿ ಬೋರ್ಡ್ ಅಲ್ಲಿ ನೀವು ಹೇಳಿದ್ರೆ ತರ್ಸ್ಕೊಡ್ತಾ ಇರ್ಬೇಕಾದ್ರೆ ಅದು ಎಲ್ಲಿ ಸಿಗುತ್ತೆ ಅಂತ ಹೇಳೋ ಇನ್ಫಾರ್ಮೇಶನ್ ಕೊಡ್ತಾರೆ. ಅದು ಏನಾಯ್ತು ಅಂತ ಹೇಳಿದ್ರೆ 5 ಇಂಚಿಂದು ಪಟ್ಟಿ ಬರ್ತದೆ, ಆ ಪಟ್ಟಿ ಸುತ್ತ ಹೋಗುದು. ನಾವು ಬಟ್ಟೆ ಸುತ್ತೀವಲ್ಲ ಯಾವ್ದೋ ಕೋಲಿಗೆ ಆತರ ಬಟ್ಟೆ ಸುತ್ತುವಂತದ್ದು ನಾನು ಒಂದು ಫ್ಯಾಬ್ರಿಕ್ ಮೆಟೀರಿಯಲ್ ಅಂತ. ಇದರಲ್ಲಿ ಅದು ಮೊಟ್ಟೆ ಇಡಕ್ ಸಾಧ್ಯ ಇಲ್ಲ. ಇದರಲ್ಲಿಂದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಹೊರಬರುತ್ತಾ ಕೀಟ, ಅಕಸ್ಮಾತ್ ಹೊರಬರುವ ಕೀಟ ಇದ್ರೆ ಅದು ಸಹ ಹೊರಬರೋದಿಲ್ಲ. ಹಾಗಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ ಇನ್ಫೆಸ್ಟೆಡ್ ಪ್ಲಾಂಟ್ಸ್ ಏನಂತ ರೆಕಮೆಂಡ್ ಮಾಡಿ ತಕ್ಷಣ ಕೀಳುದು ಬೇಡ ಅದನ್ನ. ಯಾಕೆಂದ್ರೆ ಸೆಪ್ಟೆಂಬರ್ ಹೋಗ್ತೀವಿ, ಗಿಡದ ಒಳ್ಳೆ ಫಸ್ಕು ಇರ್ತದೆ, ಕಡಿದು ಹಾಕೋದು ಬೇಜಾರಾಗ್ತದೆ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ನಾನು ಫ್ಯಾಬ್ರಿಕ್ ಮೆಟೀರಿಯಲ್ ಸುತ್ತಿದ್ರೆ ಅದು ಪ್ರೌಢ ಕೀಟ ಹೊರಬಂದಿದ್ದು ಅಲ್ಲೇ ಸತ್ತೋಗ್ತದೆ ಹೊರತು ಅದು ಹೊಟ್ಟೆ ಮಾಡ್ಕೊಂಡು ಹೊರಬರಕ್ಕೆ ಆಗಲ್ಲ. ಇಲ್ಲಿ ಮುಖ್ಯವಾಗಿ ನಾವೇನ್ ಮಾಡಬೇಕು, ಟ್ರೇಸಿಂಗ್ ಮಾಡ್ಬೇಕಿತ್ತು ಹುಡುಕುವಂತ ಕೆಲಸ. ಆ ಕೆಲಸವನ್ನು ನಾವು ಎಫೆಕ್ಟಿವ್ ಆಗಿ ಮಾಡಕ್ ಆಗ್ತಾ ಇಲ್ಲ ಈಗ. ಯಾಕಂದ್ರೆ ನಿರ್ವಹಣೆ ಮಾಡುವಂತ ಪರಿಸ್ಥಿತಿ ಜನಗಳು ಇಲ್ಲ, ಹೇಳುದು ಕಷ್ಟ, ಆತರ ಆಗಿದೆ ಪರಿಸ್ಥಿತಿ. ಹಾಗಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಗಿಟ್ಟದ ಹುಡುಕುವಿಕೆ, ಆ ಹುಡುಕುವಿಕೆಯ ಪ್ರಮಾಣ ಮತ್ತೆ ಎಫೆಕ್ಟಿವ್ ಆಗಿ ಬಹಳ ಕಮ್ಮಿ ಆಗ್ತಾ ಇದೆ. ಹಾಗಾಗಿ ಅದೊಂದು ಬ್ಯಾಚ್ ಮಾಡ್ಬೇಕು. ಇದ್ರ ಮ್ಯಾನೇಜ್ಮೆಂಟ್ ಮಾಡುವಂತ ಸ್ಥಿತಿ ಅಂತ ಹೇಳಿದ್ರೆ ಒಂದು ಬ್ಯಾಚ್ ಅನ್ನ ಮಾಡ್ಕೊಂಡು ಅವರನ್ನ ಕರೆಕ್ಟ್ ಆಗಿ ಒಂದ್ ಕಡೆಯಿಂದ ಕರೆಕ್ಟ್ ಟೇಸ್ಟ್ ಮಾಡ್ಬೇಕು ಅಂತ ಒಂದು ಭಾವ ಮಾಡ್ಬೇಕು. ಆ ಇನ್ಫೆಕ್ಷನ್ ಪ್ಲಾಂಟ್ಸ್ ಏನಿದೆ ಅದಕ್ಕೆಲ್ಲ ಈ ನಾನು ಪರ್ಫೆಕ್ಟ್ ಮೆಟೀರಿಯಲ್ ಸುತ್ತಬೇಕು. ಅವಾಗ ಅಥವಾ ಹೊರಗೆ ಬರೋದು ಕಮ್ಮಿ ಆಗ್ತದೆ. ಆಮೇಲೆ ಬೇರೆ ಗಿಡಗಳಿಗೆ ಸುಣ್ಣ ಹೊಡೆಯದ ಅಥವಾ ಬಾಸ್ ಕಬ್ಬಿಂಗ್ ಅಂತ ಹೇಳ್ತೀವಲ್ಲ, ಪೊಗಟೆ ನಾಯಿಗಳಿಸದ ಆತರ ಮಾಡಿದ್ರೆ ಇನ್ಸೆಕ್ಟಿಸೈಡ್ ಅವಲಂಬನೆ ಬಹಳ ಕ್ರಮ ಕಮ್ಮಿ ಆಗ್ತದೆ. ತೋಟದಲ್ಲಿ ನೆರಳು ಉಳಿಸ್ಕೊಳ್ಳೋದು ಇದೆಲ್ಲವನ್ನು ನಾವು ಮಾಡಿದ್ರೆ ಇದನ್ನ ಎಫೆಕ್ಟಿವ್ ಆಗಿ ಕಂಟ್ರೋಲ್ ಮಾಡಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಅದೇ ಕೀಟವನ್ನ ಒಂದ್ ರೀತಿ ನಿರ್ಬಂಧಿಸೋದು ಒಂದು ಕ್ರಮ. ಹೌದೌದು, ಈ ಬಟ್ಟೆ ಸುತ್ತೋದ್ರ ಮೂಲಕ ನಾವು ಅದನ್ನ ಮಾಡಬಹುದು. ಮೊಟ್ಟೆ ಇಡೋದನ್ನ ತಡೆಗಟ್ಟುವಂತ ಸ್ಥಿತಿ ಇದೆಯಲ್ಲ ಅದಕ್ಕೆ ಇವೆಲ್ಲವೂ. ಮತ್ತೆ ಇದರ ನಿಯಂತ್ರಣಕ್ಕೆ ಏನಾದ್ರೂ ಲಿಂಗಾಕರ್ಷಕ ಬಲ ಇಂಥದ್ದು ಏನಾದ್ರೂ ಬಳಸ್ಕೋಬಹುದಾ? ಇದೆ, ಅದು ಲಿಂಗಾಕರ್ಷಕ ಬಲ ಇದೆ. ಗಂಡು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅವಧಿಲಿ ಪ್ರೌಢಕೀಟ ಹೊರಬಂದಾಗ ಹೆಣ್ಣನ್ನ ಅಟ್ಯಾಕ್ ಮಾಡೋದಕ್ಕೆ ಒಂದು 2-ಹೈಡ್ರಾಕ್ಸಿ-3-ಡೆಕನೋನ್ ಅಂತ ಹೇಳುವಂತ ಒಂದು ಕೆಮಿಕಲ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ ಲಿಂಗಾಕರ್ಷಕನ. ನಾವೇನ್ ಮಾಡಿದೀವಿ ಅಂತ ಹೇಳೋದನ್ನ ಕಂಡುಹಿಡಿದಿದ್ದೀವಿ ಅದೆಲ್ಲ. ಆ ಲಿಂಗಾಕರ್ಷಕನ ಒಂದು ಸಣ್ಣ ಬಾಯಲ್ ಅಲ್ಲಿ ಇರ್ತೀವಿ. ಇದು ಗಂಡುಗಳ ಬಂದು ತಕ್ಷಣ ಹೆಣ್ಣುಗಳಿಗೆ ಹೋಗುದಿಲ್ಲ, ಅಟ್ಯಾಕ್ ಮಾಡಿ ಹೆಣ್ಣುಗಳ ಹತ್ರ ಬರುದಿಲ್ಲ. ಸ್ವಲ್ಪ ಅದ್ರದ್ದು ಕೋರ್ಟ್ಶಿಪ್ ಬಿಹೇವಿಯರ್ ಅಂತ ಏನ್ ಹೇಳ್ತೀವಿ ಸ್ವಲ್ಪ ಬದ್ಧವಾಗಿದೆ. ಹಾಗಾಗಿ ಇದಕ್ಕೆ ಗ್ಲೂಸ್ ಪಿರಿಯಡ್ ಕ್ರಾಸ್ ವೆನ್ ಟ್ರಾಪ್ ಅಂತ ಕರಿತೀವಲ್ಲ, ಆ ಕ್ರಾಸ್ ವೆನ್ ಟ್ರಾಪ್ ಅನ್ನು ಯೂಸ್ ಮಾಡ್ತೀವಿ ನಾವು. ಅದಕ್ಕೆ ಅಂಟಿಕೊಡ್ತದೆ, ಕ್ರಾಸ್ ವೆನ್ ಟ್ರಾಪ್ ಅಂಟ್ಕೊಡ್ತದೆ. ಬೇರೆ ಯಾವ ಟ್ರಾಪು ಅಷ್ಟೇ ಎಫೆಕ್ಟಿವ್ ಆಗುದಿಲ್ಲ, ಆ ಕ್ರಾಸ್ ವೆನ್ ಟ್ರಾಪ್ ಬಂದು ಅಂಟ್ಕೊಡ್ತದೆ. ಅಂಟ್ಕೊಂಡಾಗ ಅದ್ರದ್ದು ಹೆಣ್ಣುಗಳ ಬಂದು ಅಂಟ್ಕೊಂಡ್ರೆ ಸಾಕು ನಮ್ಗೆ, ಆ ಗಂಡಿನ ಕ್ರಮೋನ್ ಇದೆ ಅಂತ ಹೇಳಿ ಅದು ಬಂದು ಹೆಣ್ಣುಗಳ ಅಂಟ್ಕೊಂತದೆ. ಅಂಟ್ಕೊಂಡ್ರೆ ಅದು ಎಫೆಕ್ಟಿವ್ ಆಗ್ತದೆ. ಒಂದು ಹುಳ ಹೆಚ್ಚು ಕಮ್ಮಿ 100 ಗಿಡ ಉಳಿದಂಗೆ ಅಂತ ನಮ್ಗೆ ಆ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಹೌದು ಅಷ್ಟರ ಮಟ್ಟಿಗೆ ಮೊಟ್ಟೆ ಇಡುತ್ತಲ್ಲ ಅದು ಅದು ತಪ್ಪಿಸ್ಬೋದು. ಅದು 100 ಮೊಟ್ಟೆ ಇಡ್ತದೆ, 100 ಗಿಡ ಉಳಿತದೆ ಅಂತಲ್ವಾ. ಅಂದ್ರೆ 7-8 ವರ್ಷದ ಗಿಡ ಒಂದ್ ಗಿಡನ ಕೊರೆಯುವ ರೀತಿಲಿ ಹೇಳ್ತಾರೆ. ಒಂದು ಗಿಡದ ಉದ್ದುದ್ದನೆ ಕೊರಿತದೆ, ಮತ್ತಿಲ್ಲ ಅಡ್ಡಡ್ಡೆ ಕೊರಿತದೆ. ಅಡ್ಡಡ್ಡೆ ಕೊರದ್ರೆ ಗಿಡ ಅಲ್ಲೇ ಮುರಿತದೆ, ಹಾಗಾಗಿ ಆಗ ಗಿಡ ಸತ್ತೋಗ ಸಾಕಾಗುತ್ತೆ. ಅದಕ್ಕೋಸ್ಕರ ನಾವು ಕೊರೆಯುವಿಕೆ ರೀತಿ ನೋಡಿದ್ರೆ ಚಂದ್ರಗಿರಿ ಆಗ್ಬಹುದು ಮತ್ತೆ ಕಾವೇರಿ ಆಗ್ಬಹುದು ಇಂತ ಗಿಡದಲ್ಲಿ ಅಡ್ಡಡ್ಡೆ ಕೊರಿದ್ರೆ ಜಾಸ್ತಿ, ಎಲ್ಲಿ ಮುಟ್ಟಿದ್ರು ಅಲ್ಲಿ ತಪ್ಪ ಗಿಡನೇ ಮುರಿದು ಹೋಗ್ತದೆ ಆ ಕೊರದ ಜಾಗದಲ್ಲಿ. ಆ ತರದ ತೊಂದರೆ ಆಗುದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ. ಅದು ಅಕಸ್ಮಾತ್ ಅಂತ ಗಿಡಗಳು ಬಂದ್ರೆ ತುಂಬಾ ಬೇರೆ ಹೋಗಿಲ್ದಾದ್ರೆ ಆ ಗಿಡನ ಕಾಲಕ್ಕೂ ಮಾಡಿ ಉಳಿಸ್ಕೊಂಬೋದು, ಅದು ಸಹ ಆಪ್ಷನ್ ಇದೆ. ಹೊಸ ಗಿಡನ ಇಡ್ಲೇಬೇಕು ಅಂತೇನಿಲ್ಲ, ಬೇರ್ ಚೆನ್ನಾಗಿದ್ರೆ ಬೇರೆ ಏನು ಹೋಗದೆ ಇದ್ರೆ ಆ ಗಿಡನ ಉಳಿಸ್ಕೊಂಬೋದು, ಕಂಪ್ಚಿದ್ರೆ ಬಿಟ್ಟು ಗಿಡಗಳನ್ನ ಉಳಿಸ್ಕೊಂಡು ಡೆವಲಪ್ ಮಾಡ್ಕೊಂಬೋದು. ಬುಡಕ್ಕೆ ಹೋಗ್ಲಿಲ್ಲ ಅಂದ್ರೆ ಬುಡವನ್ನ ನಾವು ಮತ್ತೆ ಚಿಗರದಕ್ಕೆ ಬಳಸ್ಕೋಬಹುದು ಅಂತೀರಿ? ಚಿಗರ್ ಬೆಳೆಸ್ಬೇಕಂಬೋದು, ಏನ್ ತೊಂದರೆ ಆಗುದಿಲ್ಲ, ಅದನ್ನ ಕಂಪ್ಚಿದ್ರೆ ಬಿಟ್ಟು ಬೆಳೆಸ್ಕೊಂಬೋದು. ಅಂದ್ರೆ ಅದು ಬೇರೆ ಹೋಗಿಲ್ಲ ಅಂತಂದ್ರೆ ನಾವು ಅದನ್ನ ಮತ್ತೆ ಬೇರೆ ಹೋಗಿದ್ರೆ ಏನು ಮಾಡಕ್ಕಾಗಲ್ಲ, ಕಿತ್ ಹಾಕಬೇಕಾಗತ್ತೆ. ಬೇರೆ ಹೋಗದಿದ್ರೆ ಆತರ ಮಾಡಬಹುದು, ಪುನರುಜ್ಜೀವನ ಮಾಡ್ಕೋಬಹುದು, ಮಾಡಬಹುದು, ಏನ್ ತೊಂದರೆ ಇಲ್ಲ. ಮತ್ತೆ ಇದು ಲಿಂಗಾಕರ್ಷಕ ವಸ್ತುವನ್ನ ಎಷ್ಟು ದಿನಕ್ಕೊಂದ್ಸರಿ ಬದಲಾಯಿಸಬೇಕಾಗತ್ತೆ? ಅದನ್ನ ಒಂದು ಸೀಸನ್ ಗೆ ಆಗುವಷ್ಟು ಲಿಂಗಾಕರ್ಷಕ ಕೆಮಿಕಲ್ ಅನ್ನು ನಾವು ಲೋಡ್ ಮಾಡಿರ್ತೀವಿ. ಅದನ್ನು ಕಾಫಿ ಮಂಡಳಿಯಲ್ಲೇ ವಿವಿಧ ಆಫೀಸ್ ಸಿಗುತ್ತೆ, ಅದಕ್ಕೆ 155 ರೂಪಾಯಿಯನ್ನು ಚಾರ್ಜ್ ಮಾಡ್ತೀವಿ ನಾವು. ಅದು ಒಂದು ಸೀಸನ್ ಗೆ ಸಾಕಾಗುತ್ತೆ. ಒಂದು ಸೀಸನ್ ಅಂತ ಹೇಳಿ ಏಪ್ರಿಲ್ ಮೇ 2 ತಿಂಗಳು ಒಂದು ಸೀಸನ್, ಮತ್ತೆ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಒಂದ್ ಸೀಸನ್, ಈ ಸೀಸನ್ ಗೆ ಸಾಕಾಗತ್ತೆ. ಯಾಕಂದ್ರೆ 10 ಸ್ಟಾಫ್ ಹಾಕಿ ಸಾಕಾಗತ್ತೆ. ಎಷ್ಟು ಎತ್ತರಕ್ಕೆ ಕಟ್ಟಬೇಕಾಗತ್ತೆ ಅದನ್ನ? ಎಷ್ಟು ಎತ್ತರ ಅಂದ್ರೆ ಕಾಫಿ ಗಿಡ ಜಸ್ಟ್ ಅಬೌವ್ ಕಾಫಿ ಗಿಡ, ಇದಕ್ಕೊಂದು ಗೂಟ ಬೇಕು. ಆ ಗೂಟದಲ್ಲಿ ಆ ಟ್ರಾಪ್ಸ್ ಅನ್ನ ಕರೆಕ್ಟ್ ಆಗಿ ಮಳೆ ಹೊಡೆದು ಫಿಕ್ಸ್ ಮಾಡಿ, ಮತ್ತೆ ವಾಯಲ್ ಕೊಟ್ಟಿರ್ತೀವಲ್ಲ ಅದನ್ನ ತಂತಿಗೆ ಸುತ್ತಿ ಆ ಟ್ರಾಪಿನ ಮಧ್ಯಭಾಗದಲ್ಲಿ ನೇತು ಹಾಕ್ಬೇಕು. ಅವಾಗ ಹುಳ ಬಂದು ಅಟ್ರಾಕ್ಟ್ ಆಗಿ ಅಂಟ್ಕೊಳ್ತದೆ, ಅಂಟ್ಕೊಂಡ್ರೆ ಸಾಕಾಗುತ್ತೆ. ಎಕರೆಗೆ ಒಂದು 10-12 ಬಳಸ್ಕೋಬಹುದಾ? ಬಳಸ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಮತ್ತೆ ಈ ಕೀಟ ಪೀಡಿತ ಗಿಡಗಳು ಇರ್ತಾವಲ್ಲ, ಬೊಡ್ಡೆ ಇದೆಲ್ಲನು, ಇದನ್ನ ಹೇಗೆ ವಿಲಾವರಿ ಮಾಡಬೇಕಾಗತ್ತೆ? ಸಾಮಾನ್ಯ ನಾವ್ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಗಿಡ ಕಿತ್ತಂದು ಮನೆ ಹತ್ರ ರಾಶಿ ಹಾಕ್ತಿವಿ. ಈ ರಾಶಿ ಹಾಕಿದ್ದನ್ನ ನೋಡದೇ ಇಲ್ಲ. ಆ ಪರಿಸ್ಥಿತಿ ಏನಾಗುತ್ತೆ ಅಂತ ಹೇಳಿ, ಕೀಟ ಗಿಡದಲ್ಲಿ ಒಳಗಡೆ ಇರ್ತದಲ್ಲ, ಅದು ಸೀಸನ್ ಬಂದ ತಕ್ಷಣ ಸ್ವಲ್ಪ ಮುಂಚಿತವಾಗಿ ಡ್ರೈ ಆಗ್ತಿರ್ತದಲ್ಲ ಸ್ಟೆಮ್, ಹಾಗಾಗಿ ಹೊರ ಬರ್ತದೆ. ಹೊರ ಬಂದಿದ್ದು ಸ್ವಲ್ಪ ಮುಂಚಿತವಾಗಿ ಬರುತ್ತೆ, ಬರೀ ಮತ್ತೆ ತೋಡಕ್ಕೆ ಹೋಗುತ್ತೆ. ಅದಕ್ಕೆ ಮಾಡ್ಬೋದು ಅಂತ ಹೇಳಿ ಒಂದು ಮಾಸ್ಕಿಟೋ ನೆಟ್ ಆಗಿ ಸ್ಟೋರ್ ಮಾಡಬಹುದು. ಅದಿಲ್ವಾ ಮನೆ ಟ್ಯಾಂಕ್ ಇದ್ರೆ ಆ ಟ್ಯಾಂಕ್ ಅಲ್ಲಿ ಕಟ್ಟಿ ನೆನೆಸಿಟ್ರೆ ಒಂದು 17 ಕಾಲ ಅದು ಒಳಗಡೆ ಎಲ್ಲ ಕೀಟಗಳು ಸತ್ತೋಗಿ ಅದನ್ನು ಮತ್ತೆ ಬರು ಬಳಸಬಹುದು, ಏನ್ ಸಮಸ್ಯೆ ಆಗುದಿಲ್ಲ. ಅದು 2 ಆಪ್ಷನ್, ಒಂದು ಮಾಸ್ಕಿಟೋ ನೆಟ್ ಹಾಕಿ ಹಾರಾಟ ಹೊರಬರುತ್ತ ಇಲ್ವಾ ನೋಡ್ಕೊಂಡು ನಾಶಪಡಿಸುವಂತದ್ದು. ಇನ್ನೊಂದು ಯಾವ್ದು ಮಾಡಕ್ಕಾಗಲ್ಲ ಅಂದ್ರೆ ಒಂದು ಸಣ್ಣ ಟ್ಯಾಂಕ್ ಅಲ್ಲಿ ಅದನ್ನ ನೀರು ತುಂಬಿ ಒಂದು ವಾರ ಮುಳಿಸಿಟ್ರೆ ಸಾಕು, ನಂತರ ಹೊರ ತೆಗೆದು ಉಪಯೋಗಿಸಬಹುದು. ಮತ್ತೆ ಈ ಬಿಳಿ ಕಾಂಡ ಕೊರಕಕ್ಕೆ ಏನಾದ್ರೂ ನಿರೋಧಕ ತಳಿಗಳು ಇಂಥವೇನಾದ್ರೂ ಇದಾವ? ಆ ನಿಟ್ಟಲ್ಲಿ ಸಂಶೋಧನೆ ನಡೀತಾ ಇದೆ. ಆ ನಿಟ್ಟಲ್ಲಿ ಒಂದು ಸ್ವಲ್ಪ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ನಮಗೆ, ಅದ್ರ ಬಗ್ಗೆ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಸದ್ಯಕ್ಕೆ ಯಾವ್ದು ನಿರೋಧಕ ತಳಿ ಯಾವ್ದು ಅರೇಬಿಕದಲ್ಲಿ ಇಲ್ಲ, ಎಲ್ಲಾ ಅರೇಬಿಕನು ಆಗುತ್ತೆ ಅಂತ ಯೋಚನೆ ಮಾಡಿದ್ವಿ. ಆದ್ರೆ ಒಂದ್ ತಳಿ ಸ್ವಲ್ಪ ನಿರೋಧಕತೆ ಇದೆ, ಅದಿನ್ನೂ ನಾವು ಕಾಫಿ ಮಂಡಳಿ ರಿಲೀಸ್ ಮಾಡಿಲ್ಲ. ಆ ನಿಟ್ಟಲ್ಲಿ ನಾನು ಇನ್ನು ತುಂಬಾ ಹೇಳೋದು ಕಷ್ಟ ಆಗ್ತದೆ ನನಗೆ. ಮತ್ತೆ ಒಂದು ವಿಚಾರವನ್ನ ನಾವು ಕೇಳ್ತಾ ಇರ್ತೀವಿ, ಈ ಬಿಳಿ ಕಾಂಡ ಕೊರಕಕ್ಕೋಸ್ಕರ ಹುಡುಕ್ಬೇಕು ತೋಟದಲ್ಲಿ ಅಂತ, ಇದು ಹುಡುಕಾಟವನ್ನ ಯಾವಾಗ ಮಾಡಬೇಕಾಗತ್ತೆ ನಿರ್ದಿಷ್ಟವಾಗಿ? ಅಂದ್ರೆ ಹಾರ್ಟದ ಕಾಲಕ್ಕಿಂತ ಮುಂಚೆ, ಒಂದು ಏಪ್ರಿಲ್ ಮೇಲೆ ಅದೇ ಮಾರ್ಚ್ ಎಂಡ್ ಫೆಬ್ರವರಿ ಕೊನೆಯ ವಾರದಲ್ಲಿ ಮಾರ್ಚ್ 2nd week ಒಳಗೆ ಮಾಡ್ಬೇಕು ಅದನ್ನ. ಅಂದ್ರೆ ಆ ಟೈಮಲ್ಲಿ ಒಂದು ಮಳೆ ಬರ್ತದೆ ಹೆಚ್ಚು ಕಮ್ಮಿ. ಆ ಮಳೆ ಬಂದ ತಕ್ಷಣ ಬೇರೆ ಗಿಡ ಎಲ್ಲ ಚೆನ್ನಾಗಿ ಹೂ ಆದ್ರೆ, ಈ ಕೀಟ ಬಿಡದ ಗಿಡದಿದಾವಲ್ಲ ಸ್ವಲ್ಪ ಹಿಂದ್ಮುಂದ್ ನೋಡ್ತಾ ಇರ್ತಾವ ಹೂ ಆಗಕ್ಕೆ, ಅವ ನಮ್ಗೆ ಲಕ್ಷಣಗಳು ಸಖತ್ ಬೇಗ ಕಾಣ್ತದೆ. ಅಂತ ಗಿಡಗಳನ್ನು ನಾವು ನೋಡ್ಬೋದು ಆ ಟೈಮಲ್ಲಿ. ಈಗಲೂ ಅಷ್ಟೇ ಮಳೆ ಸಡನ್ ಹೋಗ್ತದಲ್ಲ, ಹೋದಾಗ ಬಿಸಿಲು ಬಂದಾಗ ಬೇರೆ ಗಿಡಗಳೆಲ್ಲ ಚೆನ್ನಾಗಿ ನಮ್ಗೆ ಹೊಸ ಹೊಸ ಚಿಗುರು ಬಂದ್ರೆ, ಕೀಟ ಪೀಡಿತ ಗಿಡಗಳಿದಾವಲ್ಲ ಅವು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇರ್ತಾವ ಚಿಗುರು ಬರಕ್ಕೆ, ಮತ್ತೆ ಅದರಲ್ಲಿ ಆ ಬದಲಾವಣೆ ಅಂಶ ನಾವು ಗುರುತಿಳಿಬಹುದು. ಮತ್ತೆ ಸೆಪ್ಟೆಂಬರ್ ತಿಂಗಳಲ್ಲೂ ನಾವು ಕೀಟಕ್ಕೆ ಹುಡುಕಾಡಬೇಕಾಗತ್ತೆ. ಇದನ್ನ ಮಳೆ ಇದ್ರೆ ಹಂಗಾದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಹುಡುಕಕ್ಕೆ, ಆದ್ರೆ ಇದು ಬಿಸಿಲು ಬಂತು ಹುಡುಕಬಹುದು. ಈಗ ತಕ್ಷಣ ಅಂದ್ರೆ ತಕ್ಷಣವೇ ಸ್ಟಾರ್ಟ್ ಮಾಡಬಹುದು ಹುಡುಕಕ್ಕೆ, ಏನು ಬೆಳಗ್ಗೆ ಸ್ಟಾರ್ಟ್ ಮಾಡಬಹುದು. ಅಂದ್ರೆ ಇದು ಹಾರಾಟ ಕಾಲಕ್ಕಿಂತ ಮುಂಚಿತವಾಗಿ ಮಾಡಬೇಕಾಗತ್ತೆ. ಮುಂಚಿತವಾಗಿ ಮಾಡಬೇಕಾಗತ್ತೆ ಅಂದ್ರೆ ಈಗ ಅಕ್ಟೋಬರ್ ಇಂದ ಡಿಸೆಂಬರ್ ವರೆಗೆ ಹಾರಾಟ ಕಾಲ ಅಂದ್ರೆ ನಾವು ಸೆಪ್ಟೆಂಬರ್ ನಲ್ಲಿ ಮಾಡಬಹುದು ಅಂತೀರಿ? ಹೌದು. ಮಳೆ ಒಂದು ಬಿಡು ಕೊಟ್ಟಾಗ. ಮತ್ತೆ ಈ ಅರೇಬಿಕಾ ಗಿಡಗಳ ಮೇಲೆ ಹೆಚ್ಚು ಬಿಸಿಲು ಬೀಳಬಾರದು ಅಂತ ತಾವು ಹೇಳಿದ್ರಲ್ಲ, ಹೌದು, ಆ ನೆರಳು ನಿರ್ವಹಣೆನು ಬಹಳ ಮುಖ್ಯವಾಗುತ್ತೆ. ಹೌದು, ನೆರಳು ನಿರ್ವಹಣೆ ಮಾಡದಿದ್ರೆ ನಮ್ಗೆ ಗ್ಯಾರಂಟಿ ಬೋರ್ ಬರ್ತದೆ ಅಂತ. ಇದು ಯಾಕೆ ಅಂತ ಹೇಳಿದ್ರೆ ಇದು ನಮ್ಮ ನೇಟಿವ್ ಹುಳ, ಇದು ಅಂದ್ರೆ ನಮ್ಮ ಸೌತ್ ಈಸ್ಟ್ ಏಷ್ಯಾ ಅಂತ ಹೇಳ್ತಿದ್ವಲ್ಲ, ಅಷ್ಟು ಸೌತ್ ಏಷ್ಯಾ ಈಸ್ಟ್ ಏಷ್ಯಾ ಇವೆಲ್ಲವೂ ಸೇರಿ ಹೆಚ್ಚು ಕಮ್ಮಿ ನಮ್ಮ ಚೈನಾದಿಂದ ಹಿಡಿದು ಭಾರತದವರೆಗೂ ಸಹ ಎಲ್ಲಾ ಕಡೆಗೂ ಈ ಕೀಟ ಇದೆ, ಬಿಸ್ನೆಸ್ ಇದೆ. ಮತ್ತೆ ನೆತ್ತಿ ಬಿಡಿಸೋದನ್ನ ಹೆಚ್ಚು ಮಾಡಿದ್ರು ಕೂಡ ಈ ಕೀಟ ಬರಬಹುದು ಅಂತ ಹೇಳ್ತಾರೆ. ತುಂಬಾ ನೆತ್ತಿ ಬಿಡಿಸಕ್ ಹೋಗ್ಬಾರ್ದು, ಯಾಕಂದ್ರೆ ನೆತ್ತಿಂದ ಗಿಡ ಎಕ್ಸ್ಪೋಸ್ ಆಗ್ತದಲ್ಲ, ಹಂಗಾಗಿ ಅರ್ಧ ಅಡಿ ಬಿಡಿಸುದು ಅಂತ ಹೇಳ್ತೀವಲ್ಲ ನಾವು. ಅದು ಕೆಲವೊಂದ್ ಸರಿ ಏನಾಗುತ್ತೆ, ಅರ್ಧ ಅಡಿ ತುಂಬಾ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳೋದು 1 ಅಡಿ ಜಾಸ್ತಿ ಆಗಿರ್ತದೆ. ಅಂತಿಮ ಕಾರ್ಯಕ್ರಮ ಸ್ವಲ್ಪ ನೆರಳು ಕೊಡುವಂತ ವ್ಯವಸ್ಥೆ ಮಾಡ್ಬೇಕಾಗತ್ತೆ. ರಾಸಾಯನಿಕ ಕ್ರಮವನ್ನ ಯಾವ ಹಂತದಲ್ಲಿ ಶಿಫಾರಸು ಮಾಡ್ತೀರಾ? ಇದಕ್ಕೆ ರಾಸಾಯನಿಕ ನೋಡ್ಬೇಕಾಗತ್ತೆ, ನಾವು ಯಾಕೆ ತೋಟನ ನೋಡ್ಬೇಕಾಗತ್ತೆ. ತೋಟ ನೋಡಿ ಅದಕ್ಕೆ ಸೂಕ್ತನ ಅಂತ ಹೇಳದ್ ಮಾತ್ರ ರಾಸಾಯನಿಕ ಬಿಡಿ. ಯಾಕೊತ್ತಾ, ಇದು ನಾ ಹೇಳಿದ್ರೆ ಈಗಾಗಲೇ ಸಮಸ್ಯೆ ಹೇಳಿದ್ನಲ್ಲ, ಆ ಸಮಸ್ಯೆ ಇದರಿಂದ ರಾಸಾಯನಿಕ ಕ್ರಮಗಳನ್ನು ನಾವು ರೆಕಮೆಂಡ್ ಮಾಡ್ತಾನೆ ಇಲ್ಲ. ಯಾಕೆಂದ್ರೆ ರಾಸಾಯನಿಕ ಕಾಂಡದ ಒಳಗಡೆ ಹೋಗದೇ ಇಲ್ಲ, ಹೋಗದೇ ಇಲ್ಲಲ್ಲ. ಆಮೇಲೆ ನಾವು ಇದಕ್ಕೆ ಏನ್ ಮಾಡ್ತೀವಿ ಅಂತ ಹೇಳಿ ರೆಕಮೆಂಡ್ ಮಾಡೋದಾದ್ರು ಯಾವ ಟೈಮಲ್ಲಿ ಹಾರಾಟದ ಮೊದಲ ಕಾಲದ ಮೊದಲ ಭಾಗದಲ್ಲಿ ಹೊಡಿಬೇಕು. ಅಂದ್ರೆ ಏಪ್ರಿಲ್ ಇಂದ ಮೇ 1st week ಒಳಗೆ ಮುಗಿಸಿರ್ಬೇಕು, ಅಕ್ಟೋಬರ್ ಅಲ್ಲಿ ಫುಲ್ ಮುಗಿಸಿರ್ಬೇಕು. ನವೆಂಬರ್ಗೆ ಹೋಗ್ಬಾರ್ದು, ನವೆಂಬರ್ ದಾಟಬಾರ್ದು, ಯಾಕೆಂದ್ರೆ ಅದರಲ್ಲಿ ಕಾಯಿಗಳು ಬೆಳೆದಿರ್ತವೆ, ಹಣ್ಣಾಗ ಶುರು ಆಗ್ತದೆ, ಅದೆಲ್ಲ ಕಾಯಿಗೆ ತಾಕ್ಬಾರ್ದು. ಕಾಯಿ ತಾಗಿದ್ರು ಅದು 40 ದಿನ ಕಾಲ ಇರಬೇಕು, ಹಾಗಾಗಿ ಸ್ವಲ್ಪ ರಿಸ್ಕ್ ಇದೆ. ಆ ರಿಸ್ಕ್ ಅನ್ನ ನೋಡ್ಕೊಬೇಕು ನಾವು. ಅಂದ್ರೆ ಅರೇಬಿಕಾ ಕಾಫಿ ಬೆಳೆಯುವಂತವ್ರು ಬಹಳ ಈ ಕೀಟದ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಎಚ್ಚರಿಕೆ ಬೇಕು. ಆದ್ರೆ ಇದರಲ್ಲಿ ಗೊತ್ತಾ, ಅರೇಬಿಕಾ ಕಾಫಿನ 3,000 ಅಡಿ ಇಂತ ಎತ್ತರದಲ್ಲಿ ಬೆಳೆಯೋರಿಗೆ ಅಂತ ಸಮಸ್ಯೆ ಏನು ಆಗುದಿಲ್ಲ, ಅಡಿ ಎತ್ತರದ ಪ್ರದೇಶದಲ್ಲಿ ಬೆಳೆಯೋರಿಗೆ. ಯಾಕೆಂದ್ರೆ ಅಂತ ಪ್ರದೇಶದಲ್ಲಿ ಇದು ಸ್ವಲ್ಪ ಕಮ್ಮಿನೇ ಇದೆ. ಈಗ ನಾವು ಅರೇಬಿಕಾ ಕಾಫಿನ ಎಲ್ಲಾ ಕಡೆ ಬೆಳೀತಿದೀವಲ್ಲ ಅಂದ್ರೆ, ಹಾಗಾಗಿ ಸ್ವಲ್ಪ ಸಮಸ್ಯೆನು ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಅರೇಬಿಕಾ ಬೆಲೆ ಜಾಸ್ತಿ ಆದಾಗೂ ಬೆಳೆನೂ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಆತ್ಮೀಯ ರೈತ ಬಾಂಧವರೇ, ತಮಗೆ ಕಾಫಿ ಬಿಳಿ ಕಾಂಡಕೊರಕ ಕೀಟದ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಹೆಚ್ ಜಿ ಸೀತಾರಾಮ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 944-93-0994. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 944-93-0994. ತುಂಬ ಸಂತೋಷ ಡಾಕ್ಟರ್ ಸೀತಾರಾಮ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅರೇಬಿಕಾ ಕಾಫಿಯನ್ನು ವಿಶೇಷವಾಗಿ ಬಾಧಿಸುವಂಥ ಈ ಬಿಳಿ ಕಾಂಡಕೊರಕ ಕೀಟದ ನಿರ್ವಹಣೆ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಮಾರುಕಟ್ಟೆ ಧಾರಣೆ: ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಯಿಂದ 26,500 ರೂಪಾಯಿ, ಅರಬಿಕಾ ಚೆರಿ 13,800 ರೂಪಾಯಿಯಿಂದ 15,500 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 16,000 ರೂಪಾಯಿಯಿಂದ 16,750 ರೂಪಾಯಿ, ರೊಬೆಸ್ಟಾ ಚೆರಿ 10,400 ರೂಪಾಯಿಯಿಂದ 11,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ರೈತ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ವಾಣಿ ಕೇಳಿದಿರಿ. ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರೋಚರನ್ನು ಎಚ್ಚರಿಕೆಯಿಂದ ಓದಿ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ನಿಧನ ಸುದ್ದಿ: ಮೂಲತ್ ಗರ್ವಾಲೆಕ ಕಾರಳನ ಬೊಳ್ತಂಡ ರೀಟಾ ಗಣೇಶ್ ಅಯ್ಯಂಗ ತಂಡ 54ನೇ ಬೈತುಲ್ ಇಂದು ಪೊಂಜತೆಕ್ಕೆ ಮರಣಪಟ್ಟಿತ್ತು. ತಾಮನೆ ನೆಲ್ಜಿ ಮುಂಡಂಡ ಬೊಳ್ತಂಡ ರೀಟಾ ಗಣೇಶ್ ಅಯ್ಯಂಗ ಚಾವುತಡಿನ ಬೆಂಗಳೂರು ಮಾದನಾಯಕ ಹಳ್ಳಿಲುಳ್ಳ ಬೊಳ್ತಂಡ ಗಣೇಶ್ ಅಯ್ಯಂಗ ತಮಣ ತಿಮ್ಮಯ್ಯ ಅಯ್ಯಂಗಡ ಮನೆಯಲ್ಲಿ ಬೆಚ್ಚಿತ್ತು. ಆಕೇರಿ ಕಾರ್ಯತ್ನ 10ನೇ ತಾರೀಕು ನಡೆತುವಂದು ಒಕ್ಕಕರ ಅರ್ಚಿಟ್ಟಿತು. ಮದೆನಾಡು ಗ್ರಾಮದ ಹುಲಿಮನೆ ಸಹದೇವ ಅವರ ಪತ್ನಿ ಪೂರ್ಣಿಮಾ ಅವರು ಇಂದು ನಿಧನರಾದರು. ತವರು ಮನೆ ಕಾಚೇಲು. 47 ವರ್ಷ ಪ್ರಾಯದ ಹುಲಿಮನೆ ಪೂರ್ಣಿಮಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಗಂಟೆಗೆ ಮದೆನಾಡು ಗ್ರಾಮದ ಸ್ವಂತ ಮನೆಯಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು ಚಿಟ್ಟಿಮಾರಿ ಕುಂದಚೇರಿ ಗ್ರಾಮದ ಪೊನ್ನೆ ಟಿ ಕೆ ದರ್ಶನ್. ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ನ ವಿತರಕ. ಹೂಡಿಕೆಗೆ ತಜ್ಞರ ಅಭಿಪ್ರಾಯನ ಕೊಡದರೊಟ್ಟಿಗೆ ಶಾಂತಿನ ಜೀವನ ಮತ್ತೆ ಒಳ್ಳೆ ಭವಿಷ್ಯಕ್ಕಾಗಿ ಪ್ರಜಾಪ್ರಭುತ್ವನ ಉಳಿಸಿಕೆ ಹಂಗೆ ಮ್ಯೂಚುವಲ್ ಫಂಡ್ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ. ಮೊಬೈಲ್ 9741922596. ಸುದ್ದಿ ಜಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಸಮೀಕ್ಷೆ ಕಾರ್ಯ ಸೆಪ್ಟೆಂಬರ್ 22ರಂದು ಶುರು ಆಗಿದ್ದು ಇಂದು ಮುಗಿಸುವ ತೀರ್ಮಾನ ಇತ್ತು. ಆದರೆ ಸಮೀಕ್ಷೆ ಪೂರ್ತಿಯಾಗದ ಕಾರಣ ಇದೇ ತಿಂಗಳ 18ನೇ ತಾರೀಕು ಮುಟ್ಟ ರಾಜ್ಯದ ಎಲ್ಲಾ ಶಾಲೆಗಳಿಗೆ ದಸರಾ ರಜೆ ಹೆಚ್ಚು ಮಾಡಿದ್ದು ರಾಜ್ಯ ಸರ್ಕಾರಿ ಶಿಕ್ಷಕರ ಸಂಘದ ಮನವಿನ ಮೇಲೆ ಸರ್ಕಾರ 18ನೇ ತಾರೀಕು ಮುಟ್ಟ ರಜೆ ವಿಸ್ತರಣೆ ಮಾಡಿಟ್ಟು ಅಂತ ಮಾನ್ಯ ಮುಖ್ಯಮಂತ್ರಿಗ ಹೇಳೋಳು. ಆದರೆ ರಜೆ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳಿಗೆ ಮಾತ್ರ ಅನ್ವಯ ಆಗಿದ್ದು 120,000 ಶಿಕ್ಷಕರು ಸಮೀಕ್ಷೆಯಲ್ಲಿ ಭಾಗಿಯಾಗೋಳು ಅಂತ ಗೊತ್ತಾವಟು. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ವಾಲ್ಮೀಕಿ ಜಯಂತಿನ ಬಗೆಯಲ್ಲಿ ಕೊಡುವ ವಾಲ್ಮೀಕಿ ಪ್ರಶಸ್ತಿ ವಿರಾಜಪೇಟೆ ತಾಲೂಕು ಚನ್ನಂಗಿ ಗ್ರಾಮದ ದಿಡ್ಡಳ್ಳಿ ಹಾಡಿನ ಕೆಕೆ ಮುತ್ತಮ್ಮನವಕ್ಕೆ ಸಿಕ್ಕಿದ್ದು ಸಂಘಟನಾ ಕ್ಷೇತ್ರದಿಂದ ಈ ಪ್ರಶಸ್ತಿ ಅವಕ್ಕೆ ಘೋಷಣೆ ಆಯಿತು. ಇದೇ ಸುರುನ ಸಲ ಹೆಸರು ಪಟ್ಟ ಇಸ್ರೋ ಸಂಸ್ಥೆನ 18 ವಿಜ್ಞಾನಿಗ ಗೋಣಿಕೊಪ್ಪದ ಕಾಪ್ಸ್ ಸಂಸ್ಥೆಗೆ ಬರ್ತಿದ್ದು ಜಿಲ್ಲೆನ ವಿದ್ಯಾರ್ಥಿಗಳೊಟ್ಟಿಗೆ ವಿಚಾರ ವಿನಿಮಯ ನಡೆಸುವ ಕಾರ್ಯಕ್ರಮ ನಡೆಯಕೊಟ್ಟು ಕಾರ್ಯಕ್ರಮದಲ್ಲಿ ಇಸ್ರೋ ವಿಜ್ಞಾನಿಗಳಿಂದ ಉಪನ್ಯಾಸಗ, ಉಪಗ್ರಹ ಮತ್ತು ರಾಕೆಟ್ ಮಾದರಿಗಳ ಪ್ರದರ್ಶನ, ವಿದ್ಯಾರ್ಥಿಗ ಮತ್ತು ವಿಜ್ಞಾನಗಳ ನಡುವೆ ಮಾತುಕತೆ, ಬೇರೆ ಬೇರೆ ಪೈಪೋಟಿಲಿ ಗೆದ್ದವಕ್ಕೆ URC ಬೆಂಗಳೂರು ಕೇಂದ್ರಕ್ಕೆ ಭೇಟಿ ಕೊಡುವ ಅವಕಾಶ ಇದೆಲ್ಲ ನಡೆದದೆ ಅಂತ ಕಾಪ್ಸ್ ವಿದ್ಯಾಸಂಸ್ಥೆನ ಅಧ್ಯಕ್ಷರು ತಿಳಿಸೋಳು. ಕೊಡಗು ಜಿಲ್ಲಾ ಮಟ್ಟದ ಯೋಜನೋತ್ಸವ ಕಾರ್ಯಕ್ರಮ ಇದೇ ತಿಂಗಳ 16ನೇ ತಾರೀಕು ಮಡಿಕೇರಿನ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಬಾಡಿಯಲ್ಲಿ ನಡೆಯಕ್ಕಿದ್ದು ಗುಂಪುಲಿ ಅಥವಾ ಒಬ್ಬೊಬ್ಬರಾಗಿ ಭಾಗವಹಿಸಿಕೆ ಅವಕಾಶ ಇದ್ದು ಜನಪದ ಹಾಡು, ಕೊಂತ, ಹಿಂದಿ ಇಂಗ್ಲಿಷಲ್ಲಿ ಕತೆ ಕವಿತೆ ಬರೆಯೋದು, ಭಾಷಣ, ವಿಜ್ಞಾನ ಮೇಳ, ಪೈಪೋಟಿಗ ಇದ್ದು ಕೊಡಗು ಜಿಲ್ಲೆನ ಶಾಲೆ ಕಾಲೇಜಿನ ವಿದ್ಯಾರ್ಥಿಗ ಭಾಗವಹಿಸಕ್ಕೆ ಈ ಪೈಪೋಟಿಗಳಲ್ಲಿ ಭಾಗವಹಿಸಿ ಸುರುಣ ಸ್ಥಾನ ಪಡ್ಕೊಳ್ಳುವ ರಾಜ್ಯಮಟ್ಟದ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಅಂತ ಗೊತ್ತಾಗಿದ್ದು ಹೆಚ್ಚಿನ ಮಾಹಿತಿ ಬೇಕಾದವು ಕೊಡಗು ಜಿಲ್ಲಾ ಯುವ ಒಕ್ಕೂಟದ ಅಧ್ಯಕ್ಷರಿಂದ ಪಡ್ಕೊಳ್ಳಕ್ಕೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆನವರ ಕೂಡುಕೂಟಲ್ಲಿ ಇಂದು ಮಡಿಕೇರಿನ ಗಾಂಧಿ ಭವನದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಜಂಬರ ನಡೆದು ಕರ್ನಾಟಕ ಲೋಕಾಯುಕ್ತ ಮಡಿಕೇರಿನ ಲೋಕಾಯುಕ್ತ ಅಧಿಕಾರಿಗ ನಾಳೆ ವಿರಾಜಪೇಟೆ ತಾಲೂಕು ತಹಸೀಲ್ದಾರ್ ಕಚೇರಿ ಸಭಾವಾಡಿಯಲ್ಲಿ ನಡೆಯಕ್ಕಿದ್ದ ಲೋಕಾಯುಕ್ತ ಕಾಯ್ದೆನ ದೂರು ಅರ್ಜಿ ಸ್ವೀಕಾರ ಕಾರ್ಯಕ್ರಮ ಇದೇ ತಿಂಗಳ 10ನೇ ತಾರೀಕಿಗೆ ಮುಂದೂಡಿಯೋಳು ಅಂತ ಕರ್ನಾಟಕ ಲೋಕಾಯುಕ್ತ ಪೊಲೀಸ್ ಉಪಾಧೀಕ್ಷಕರು ತಿಳಿಸೋಳು. ಜಿಲ್ಲೆನ ಮಾಜಿ ಸೈನಿಕರು ಮತ್ತು ಅವರ ಕುಟುಂಬದವಕ್ಕೆ ಮಡಿಕೇರಿ ಮತ್ತು ವಿರಾಜಪೇಟೆಯಲ್ಲಿ ಇರುವ ECHS ಆಸ್ಪತ್ರೆಯಲ್ಲಿ ಇದ್ದ ಆಂಬ್ಯುಲೆನ್ಸ್ ಸರ್ವಿಸ್ ಇಲ್ಲಿ ಮುಟ್ಟ ಆಸ್ಪತ್ರೆನ ಹತ್ತಿರದ ಆಸ್ಪತ್ರೆಗಳಿಗೆ ಮಾತ್ರ ಹೋಗಿ ಬಳಸ್ತಿದ್ದು ಈಗ ಬೆಂಗಳೂರು, ಮೈಸೂರು, ಮಂಗಳೂರಿನ ಆಸ್ಪತ್ರೆಗಳಿಗೆ ತುರ್ತು ಸಂದರ್ಭದಲ್ಲಿ ಹೋಗಿ ಸಬ್ ಏರಿಯಾದ ಅನುಮತಿ ಸಿಕ್ಕೊಟ್ಟು ಅಂತ ಮಾಜಿ ಸೈನಿಕರ ಸಂಘದ ಕಾರ್ಯದರ್ಶಿ ಮೇಜರ್ OS ಚಂಗಪ್ಪನವು ತಿಳಿಸೋಳು. ಈಗಾಗಿ ನಡೆದ ಪದಾಧಿಕಾರಿಗಳ ಸಭೆಯ ಬಗ್ಗೆಯಲ್ಲಿ ಮಾಹಿತಿ ಕೊಟ್ಟ ಅವು ಈ ತಿಂಗಳ 30ನೇ ತಾರೀಕಿಗೆ ಮಡಿಕೇರಿಯಲ್ಲಿ ನಡೆಯಕ್ಕಿರುವ ಮಹಾಸಭೆಯಲ್ಲಿ SBIಯಿಂದ ಮಾಜಿ ಸೈನಿಕರಿಗೆ ಇರುವ ಸೌಲಭ್ಯಗಳ ಬಗ್ಗೆಯಲ್ಲಿ ವಿವರವಾಗಿ ಮಾಹಿತಿ ಕೊಡಿಕೊಳ್ಳೋ ಅಂತ ಸಹ ಅವು ಹೇಳೋಳು. ಕರ್ನಾಟಕ ಸಾವಿತ್ರಿಬಾಯಿ ಪುಲೆ ಶಿಕ್ಷಕಿಯರ ಸಂಘದ ಕಡೆಯಿಂದ ಕೊಡುವ ಕಲಾನಿಧಿ ರಾಷ್ಟ್ರಮಟ್ಟದ ಪ್ರಶಸ್ತಿಗೆ ಕೊಡಗು ಜಿಲ್ಲೆನ ಭರತನಾಟ್ಯ ಕಲಾವಿದೆಗಳಾಗಿರುವ ಅಕ್ಕ ತಂಗೆಗಳಾದ ಜಾಹ್ನವಿ ಆಚಾರ್ಯ ಮತ್ತು ಗಾನವಿ ರಂಜನ್ ಆಚಾರ್ಯ ಆಯ್ಕೆಯಾಗಿದ್ದು ಶಿಕ್ಷಕರ ದಿನಾಚರಣೆಯ ಬಗೆಯಲ್ಲಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಜಂಬರಲ್ಲಿ ಇವು ಪ್ರಶಸ್ತಿ ಪಡ್ಕೊಂಡು ಮಡಿಕೇರಿ ದಸರಾ ಕ್ರೀಡಾಕೂಟದ ಹಗ್ಗಜಗ್ಗಾಟ ಪೈಪೋಟಿಲಿ ಚೇರಂಬಾಣೆ ಗೌಡ ಮಹಿಳಾ ಒಕ್ಕೂಟದ ತಂಡದವು ಭಾಗವಹಿಸಿ ಸುರುಣ ಇನಾಮು ಪಡ್ಕೊಂಡಳು. ರಾಷ್ಟ್ರೀಯ ಹಸಿರು ಪಡೆ, ಈಕೋ ಕ್ಲಬ್, ಸಾರ್ವಜನಿಕ ಶಿಕ್ಷಣ ಇಲಾಖೆ ಸೇರಿದಂಗೆ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್, ಸ್ಕೌಟ್ಸ್ ಅಂಡ್ ಗೈಡ್ಸ್, ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿನವರ ಕೂಡುಕೂಟಲಿ ನಾಳ್ದು 9ನೇ ತಾರೀಕು ಹೊತ್ತಾರೆ 7:30 ಗಂಟೆಗೆ 71ನೇ ವನ್ಯಜೀವಿ ಸಪ್ತಾಹದ ಬಗೆಯಲ್ಲಿ ಕೊಡಗು ಅರಣ್ಯ ಭವನದ ಮಡಿಕೇರಿ ವೃಕ್ಷೋದ್ಯಾನದ ಮುಟ್ಟ ಜಾಥಾ ನಡೆದದೆ ಅಂತ ಮಡಿಕೇರಿ ವನ್ಯಜೀವಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗ ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರ ಆತು. ಪ್ರಾಯೋಜಕರು ನಿಮ್ಮ ನಂಬಿಕೆನ ಮ್ಯೂಚುವಲ್ ಫಂಡ್ನ ವಿತರಕ ಪೊನ್ನೆ ಟಿ ಕೆ ದರ್ಶನ್ ಪುಂದಚೇರಿ ಗ್ರಾಮ ಚಿಟ್ಟಿಮನಿ. ಮ್ಯೂಚುವಲ್ ಫಂಡ್ನ ಶುರು ಮಾಡಿಕೆ ಇಂದೇ ಸಂಪರ್ಕ ಮಾಡಿ ಮೊಬೈಲ್ 9741929596. ಭಾರತೀಯ ರೇಡಿಯೋ ಹೌಸ್ನಲ್ಲಿ ದಸರಾ ಹಬ್ಬದ ಬಂಪರ್ ಆಫರ್, ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷಿನ್, ಕುಕ್ಕರ್, ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತೀಯ ರೇಡಿಯೋ ಹೌಸ್, ನಿಯರ್ ಚೌಕ್, ಗಣಪತಿ ಸ್ಟ್ರೀಟ್, ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ.

ಕೊಡಗರ ಮುಖ್ಯಪಟ್ಟ ಸಮಸ್ಯೆ ಆಯ್ತುಳ್ಳೋ ಜಮ್ಮಾಪಿಣ್ಯ ಜಮ್ಮಬಾಣೆಯರ ವಿಚಾರಕ್ಕೆ ಸಂಬಂಧಪಟ್ಟನಕ್ಕೆ ಉಳ್ಳ ಸಮಸ್ಯೆನ ಸರಿಪಡ್ತಕ್ಕೆ ಪುದಿಯ ಕರಡು ತಿದ್ದುಪಡಿ ಪತ್ರ ಮಾಡಿತ್ತು. ಇದನ್ನ ಇನ್ನೊಮ್ಮ ಪರಿಶೀಲನೆ ಮಾಡಿತ್ತು. ಬಪ್ಪಕೊಳ್ಳನತ ಅಧಿವೇಶನತ್ತು ಮಂಡನೆ ಮಾಡೋಕ್ಕೆ ತೀರ್ಮಾನ ಮಾಡಿತ್ತು. ವಿರಾಜಪೇಟೆ ಶಾಸಕ ಪಿಣ್ಯ ಮುಖ್ಯಮಂತ್ರಿ ಎಂಗಡ ಕಾನೂನು ಸಲಹೆಗಾರಂಗಳಾನ ಅಜ್ಜಿಕುಟೆರ ಎಸ್ ಪೊನ್ನಣ್ಣ ಎಂಗ ಪರಿಶೀಲನಾ ಸಮಿತಿ ರಮಿಣ್ಯ ಸಮಸ್ಯೆ ರಮೀದ ವಿವರ ಕೊಡ್ತಿತ್ತು. ಬೋರೆ ಬೋರೆ ವಿಷಯತ್ರ ಮೀದ ವಿಷಯ ಮಂಡನೆ ಮಾಡಿಸಿ ಜಾಗತ್ರ ಸ್ವಾಧೀನ ಇಲ್ಲತೆಂಗಡ ಪೆದಗಡಪು ನೇರ ಮಾಲೀಕತ್ವ ಸಿಂಗಲ್ ಆರ್ಟಿಸಿ ಈಂಡ ಮೀದ ಚರ್ಚೆ ನಡೆಸಿ ಕರ್ನಾಟಕ ಭೂಕಂದಾಯ ದಂಡನೆ ತಿದ್ದುಪಡಿ ವಿಧೇಯಕ ಸಂಬಂಧಪಟ್ಟನಕ್ಕೆ ನೀನಂದು ಬೆಂಗಳೂರರ ವಿಧಾನಸಭೆಯ ಲೆಜಿಸ್ಲೇಟಿವ್ ಕಮಿಟಿ ಕಚೇರಿಯಲ್ಲಿ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಎಂಗಡ ಕೊರವು ಕಾರಿಕೆಯಲ್ಲಿ ನಡೆದ ವಿಧಾನಸಭೆಯ ಪರಿಶೀಲನಾ ಸಮಿತಿಯ ಸಭೆಯಲ್ಲಿ ಕೊಡಗರ ಈ ಮುಖ್ಯಪಟ್ಟ ವಿಚಾರತ್ರ ಮೀದ ಚರ್ಚೆ ನಡೆದಿತ್ತು. ಇಂಡ ಮೀದ ಪುದ್ಯ ಕರಡು ತಿದ್ದುಪಡಿ ಪತ್ರತ್ನ ಮಾಡಿತ್ತು. ಅಕ್ಟೋಬರ್ 27 ಇನ್ನೂರು ಸಭೆ ನಡೆದಿತ್ತು. ಅಲ್ಲಿ ಚರ್ಚೆ ಮಾಡುವನಕ್ಕೆ ತೀರ್ಮಾನ ಹಚ್ಚಿ ಅಲ್ಲತೆ ಅದನ್ನು ಪೂರ್ತಿ ಮಾಡಿತ್ತು. ಬಪ್ಪಕೊಳ್ಳನತ ಅಧಿವೇಶನದ ತಿದ್ದುಪಡಿ ಮಸೂದೆ ಮಂಡನೆ ಮಾಡೋಕ್ಕೆ ಸಭೆಯಲ್ಲಿ ತೀರ್ಮಾನ ಮಾಡಿಸಿ ಪೊನ್ನಣ್ಣ ಸಭೆಯಲ್ಲಿ ಪೂರ್ತಿ ವಿವರ ಕೊಡ್ತಿತ್ತು. ಮಾರ್ಗೋಪಾಯತ್ರ ಮೀದ ಸಲಹೆ ಕೊಡ್ತತ್ತು. ಮುಖ್ಯಪಟ್ಟ ಅಧಿಕಾರಿ